ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ಇವತ್ತಿನ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ರೈತರೊಡನೆ ನೇರ ಸಂವಾದ ಹಾಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳುವ ಸಂದರ್ಭ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು, ಹಾಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಕೇಳಿದ್ರೆ 200-006-082-72 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ಧ್ವನಿ ನಮಗೆ ಕೇಳ್ತಾ ಇಲ್ಲ, ಏನೋ ವ್ಯತ್ಯಾಸ ಆಗ್ತಾ ಇದೆ. ಇಲ್ಲ, ಕೇಳ್ತಾ ಇಲ್ಲ. ಮಾತಾಡಿ, ಹೇಳಿ, ಕೇಳ್ತಾ ಇದೆಯಾ? ಭಾಳ ತೆಳುವಾಗಿ ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಇಲ್ಲ. ಬಿಎ ಗಣೇಶ್ ಹಾಗೂ ಕಡ್ಲೇರ ತುಳಸಿ ಮೋಹನ್, ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಕೆಳಗಿರಿ, ನೇರ ಪ್ರಸಾರದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಅಲ್ಲಿವರೆಗೆ ಕೃಷಿ ಗೀತೆಗಳನ್ನು, ಕೆಲವೊಂದು ಸಂಗತಿಗಳನ್ನು ಬಿತ್ತರಿಸಿದ್ವಿ. ಜೀವನವಿಡೀ ಹಾರಾಟ, ಸಿಹಿಗಾಗಿ ಹುಡುಕಾಟ, ಸಿಹಿಗಾಗಿ ಹುಡುಕಾಟ, ರೈತರಿಗೆ ಮುಕುಟ, ರೈತರಿಗೆ ಮುಕುಟ, ರೈತರಿಗೆ ಮುಕುಟ. ಇಳುವರಿಯನ್ನ ಹೆಚ್ಚಿಸುತ್ತೆ, ಇಳುವರಿಯನ್ನ ಕೊಡುತ್ತೆ, ಜೇನು ತುಪ್ಪವನ್ನ ಕೊಡುತ್ತೆ, ಜೇನು ತುಪ್ಪವನ್ನ ಎಲ್ಲ ಎಲ್ಲರೂ ಸಾಕಬೇಕಣ್ಣ, ಎಲ್ಲರೂ ಸಾಕಬೇಕಣ್ಣ, ಎಲ್ಲರೂ ಸಾಕಬೇಕಣ್ಣ. ಸಿಹಿಗೆ ಹೆಸರು ಜೇನು, ಸಿಹಿಗೆ ಹೆಸರು ಜೇನು. ಕ್ಯಾಲೋರಿ ತುಪ್ಪದಲ್ಲಿದೆ ಅತಿ ಕ್ಯಾಲೋರಿ, ವಿಷ ಬಳಸದಿರಿ, ವಿಷ ಬಳಸದಿರಿ. ಇರಲಿ ವೃಕ್ಷ ಸಿರಿ, ಇರಲಿ ವೃಕ್ಷ ಸಿರಿ, ಇರಲಿ ವೃಕ್ಷ ಸಿರಿ. ಜೇನಿನಲ್ಲಿದೆ ಸಂಘಟನೆ, ಜೇನಿನಲ್ಲಿದೆ ಸಂಘಟನೆ, ಕೆಲಸಗಳ ವಿಂಗಡಣೆ ಇಲ್ಲಿದೆ, ಕೆಲಸಗಳ ವಿಂಗಡಣೆ. ಮನುಕುಲಕ್ಕೆ ಅದುವೆ ಅನುಕರಣೆ, ಮನುಕುಲಕ್ಕೆ ಅದುವೆ ಅನುಕರಣೆ. ಇದು ಸೋಜಿಗದ ಸಂಯೋಜನೆ, ಇದು ಸೋಜಿಗದ ಸಂಯೋಜನೆ, ಇದು ಸೋಜಿಗದ ಸಂಯೋಜನೆ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಜೇನಿನ ಬಗ್ಗೆ ಹಾಡನ್ನು ಇದುವರೆಗೂ ಆಲಿಸ್ಕೊಂಡ್ರಿ. ಕೊಡಗಿನಲ್ಲಿ ಜೇನು ಸಾಕಾಣಿಕೆ ಎಷ್ಟೊಂದು ವ್ಯಾಪಕವಾಗಿ ನಡೀತಾ ಇತ್ತಲ್ವ. ಜೇನು ತುಪ್ಪ ಬರೀ 5-10 ಕೆ ಜಿ ಅಲ್ಲ, 50-100 ಕೆ ಜಿ ಅಥವಾ ಕ್ವಿಂಟಲ್ ಕ್ವಿಂಟಲ್ ಗಟ್ಟಲೆ ಪಡಿತಾ ಇದ್ರು. ಜೇನಿನಿಂದಲೇ ಎಷ್ಟೋ ಜನ ತಮ್ಮ ಜೀವನವನ್ನು ಉನ್ನತಿಗೊಳಿಸಿಕೊಂಡಿರೋರಿದ್ದಾರೆ. ಈಗ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿತಾ ಇದೆ. ತಾಂತ್ರಿಕ ದೋಷ ನಿವಾರಣೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನಮಗೆ, ನೋಡೋಣ. ವ್ಯತ್ಯಾಸ ಆಯಿತು, ಕರೆ ಮಾಡಿ ಶ್ರೋತೃಗಳೇ. 200006 ಈ ಸಂಖ್ಯೆ ಲಭ್ಯ ಇದೆ. 08-2-7-2 ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್, ನಾನು ತಮ್ಮಯ್ಯ, ಗ್ರಾಮದಿಂದ. ತಮ್ಮಯ್ಯನವರೇ, ನಿಮ್ಮ ಊರ್ ಕಡೆ ಸುತ್ತಮುತ್ತ ಪರಿಸ್ಥಿತಿ ಹೇಗಿದೆ? ಅಲ್ಲ, ನಿನ್ನೆ ಮೊನ್ನೆ ಮತ್ತೆ ಸಾಕಷ್ಟು ಮಳೆ ಬಂತು ಅಂತ ಅನ್ಕೊಂಡು ಕೇಳಿದ್ವಿ. ಮಳೆ ಬಂದಿದೆ, ತೊಂದರೆ ಏನಿಲ್ಲ ನಮ್ಮ ಕಡೆ. ಇಲ್ಲಿ ಈ ಕಡೆ ತೊಂದರೆ ಇಲ್ಲ, ಇಲ್ಲಿ ಕೆಳಗೆಲ್ಲ. ನೀವಿರೋ ಭಾಗದಲ್ಲಿ ಅಂತ ಸಮಸ್ಯೆ ಇಲ್ಲ? ಇಲ್ಲ ಸರ್. ಬೇರೆಯವ್ರಿಗೂ ಅನಾನುಕೂಲ ಅದೇ ಆಗಿದೆ ಅಲ್ವಾ? ಹೋದ ವರ್ಷಕ್ಕಿಂತ ಈ ಸಾರಿ ಸ್ವಲ್ಪ ಹೆಚ್ಚಿಗೆ ಆಯ್ತು ಮಳೆ ನಿಮ್ ಕಡೆಗೆ ಅಲ್ವಾ? ನೀವು ಮಳೆಯನ್ನ ಅಳತೆ ಮಾಡ್ತೀರಾ? ಇಲ್ಲ ಸರ್, ಇಲ್ಲ. ಮಳೆ ಮಾಪನ ಇಟ್ಕೊಂಡಿಲ್ಲ? ಇಲ್ಲ ಸರ್. ಅವ್ರು ಇವ್ರು ಹೇಳಿದ್ದನ್ನ ನೋಡ್ಕೊಂಡು ಇಷ್ಟೊಂದು ಹೆಚ್ಚಾಯ್ತು ಅಂತ ಅನ್ಕೊಂಡು ಗೊತ್ತಾಗ್ತದೆ ನಿಮ್ಗೆಲ್ವಾ? ಹೋದ ಸಾರಿ ಬೆಳೆಗೆ ಈ ಸಾರಿ ಬೆಳೆಗೂ ಏನ್ ವ್ಯತ್ಯಾಸ ಅನ್ಸುತ್ತೆ? ಈಗ ನೀವು ಕೊಕ್ಕೋ ಅಡಿಕೆ ಇನ್ನು ಬೇರೆ ಬೇರೆ ಬೆಳೆಗಳನ್ನ ಸ್ವಲ್ಪ ಪ್ರದೇಶದಲ್ಲಿ ಬೆಳ್ಕೊಂಡಿದ್ದಾರೆ ಚೆಂಬು ಗ್ರಾಮದವರು. ಏನನ್ಸುತ್ತೆ ಇಲ್ಲಿವರೆಗೂ ಈಗ ಮಳೆ ಬಂದಿರೋದನ್ನ ನೋಡಿದ್ರೆ, ಬೆಳೆ ಇರೋದನ್ನ ಗಮನಿಸಿದ್ರೆ ಏನನ್ಸುತ್ತೆ? ಓಹೋ, ಕೊಕ್ಕೋ ಏನೂ ಸಿಗ್ಲಿಲ್ವಾ? ಅಬ್ಬಾ, ಹಾ ಹಾ. ಹೋದ ಸಾರಿ ಎಷ್ಟು ಸಿಕ್ಕಿತ್ತು? ಸರಿ ನಮಗಿಲ್ಲ ಸರ್, ನಾನು ಬೇರೆ ಕಡೆ ಎಲ್ಲ ನೋಡಿದ್ದೆ. ಎಲ್ಲ ಇಲ್ಲೇ ಇಲ್ಲ, ಎಲ್ಲ ಅದು ಚಿಕ್ಕ ಹೂ ಹೋಗಿ ಮಿಡಿ ಆಗೋ, ಚಿಕ್ಕ ಇದಾಗೋಗಿ ಕಾಯಿ ಆಗೋಗಿ ಅದು ಅಲ್ಲಿ ಕೊಳ್ತು. ಅಲ್ಲ, ನಿಮ್ದು ಕೊಕ್ಕೋ ಇದೆಯಲ್ವಾ? ನಂದು ಸ್ವಲ್ಪ ಇತ್ತು, ಅದು ನಾನು ಕರೆದ್ಬಿಟ್ಟೆ ಬೇರೆ. ಓ, ತೆಗೆದು ಬಿಟ್ರಾ? ಹೌದು. ಬೇರೆಯವ್ರು ನೋಡಿದ್ರೆ ಓ ಸರಿ ಚೆನ್ನಾಗಿತ್ತು, ಈ ಸಾರಿ ಅಷ್ಟಕ್ಕಷ್ಟೇ. ಹೌದು ಸರ್, ಹೌದು. ಇಲ್ವೇ ಇಲ್ಲ ಅಂತ ಹೇಳ್ತೀರಾ? ಸ್ವಲ್ಪ ಸ್ವಲ್ಪ ಸಿಗ್ಬೋದು, ಸ್ವಲ್ಪ ಸ್ವಲ್ಪ. ಒಂದು 10 ಕೆ ಸಿಕ್ಕೋರಿಗೂ 2 ಕೆ ಸಿಗ್ಬೋದು. ಅಬ್ಬಾ, ನೋಡಿ ಅಷ್ಟೊಂದು ವ್ಯತ್ಯಾಸ ಕಂಡು. ನಿಮ್ಮಲ್ಲಿ ಬಿದಿರನ್ನ ಹಾಕೊಳ್ತೀರಾ ತಮ್ಮಯ್ಯನವ್ರೆ? ಇಲ್ಲ ಸರ್, ಬಿದ್ದಿರಿಲ್ಲ. ಒಂದೊಂದು ನಾಡನಂತೂ ಇದೆ, ಕಾಡಿನಂಚಿನಲ್ಲಿದೆ. ಬಿದಿರನ್ನ ನೀವು ಉಪಯೋಗಿಸ್ಕೊಳ್ತೀರಿ, ಮತ್ತೆ ಬಿದಿರಿಗೂ ಉತ್ತಮವಾದ ಬೇಡಿಕೆನೂ ಇದೆ ಅಲ್ವಾ? ಈ ತರ ಮಳೆಗೂ ಬಿದಿರು ಏನಾದರೂ ತೊಂದರೆಗೆ ಸಿಕ್ಕಾಕೊಳ್ಳುತ್ತಾ ಅಥವಾ ಹೇಗೆ? ಬಿದಿರಿಗೇನು ತೊಂದರೆ ಇಲ್ಲ ಸರ್ ಅಲ್ವಾ? ನೀರಿನ ಕೊರತೆ ಇದ್ರೂ ಸಹಿಸಿಕೊಳ್ಳುತ್ತಲ್ವಾ? ನೋಡಿ, ಒಂಥರ ವಿಶೇಷವಾದ ಗುಣದ ಬೆಳೆ ಇದು. ಕೊಡಗಿನಲ್ಲಿ ಬಹಳಷ್ಟು ಕಡೆಗೆ ಬಿದಿರು ಹೆಚ್ಚಾಗಲಿ, ಆ ಮೂಲಕ ಬೇರೆ ಬೇರೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂತ ಅನ್ಕೊಂಡು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದವರು ಹಾಗೆ ಅರಣ್ಯ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ನಿಧಾನಕ್ಕೆ ಬಿದಿರಿನ ಪ್ರದೇಶ ಹೆಚ್ಚಿಗೆ ಆಗ್ತಾ ಇದೆ. ಬಿದಿರು ಯಾವ ಪ್ರಾಣಿಗೆ ಇಷ್ಟ ತಮ್ಮಯ್ಯನವರೇ? ಬಿದಿರು ಆನೆಗೆ ತುಂಬಾ ಇಷ್ಟ. ಹಾ ಹಾ, ಆನೆಗೆ ತುಂಬಾ ಇಷ್ಟ ನೋಡಿ. ಮತ್ತೆ ದನಗಳು ತಿಂತಾರೆ. ಹಾ ಹಾ, ದನಕರುಗಳು ಸಹ ತಿಂತವೆ. ಹೌದು, ಆನೆಗಳು ತಿನ್ನೋದೇನು, ದನಕರುಗಳು ಏನ್ ತಿಂತವೆ? ದನಗಳು ಅದರ ಎಲ್ಲೇ ಮಾತ್ರ ತಿನ್ನೋದು, ಆನೆಗಳು ಇಡೀ ತಿಂತವೆ ಅಲ್ವಾ? ಎಲ್ಲ ತಿನ್ನದೆ. ಬಲಿತ ಏನು ಕಾಂಡಗಳನ್ನು ತಿಂತವ ಆನೆಗಳು? ಕಾಂಡ ತಿನ್ನೋದಿಲ್ಲ, ಎಲೆ ಸೊಪ್ಪು ಮತ್ತೆ ಎಳೆ ಕಳಲೆಯನ್ನು ತಿಂತವಲ್ವಾ? ವಿಚಿತ್ರ ನೋಡಿ, ನಾವು ಮನುಷ್ಯರು ಕಳಲೆಯನ್ನ ನೇರವಾಗಿ ತಿನ್ನಕ್ಕಾಗಲ್ಲ, ಆದರೆ ಆದ್ರೆ ಆನೆಗಳು ನೇರವಾಗಿ ಬಿದಿರಿನ ಕಣಲೆ ಅಥವಾ ಕಳಲೆಯನ್ನ ತಿಂದು ಅರಗಿಸಿಕೊಳ್ತವೆ, ಏನೂ ತೊಂದರೆ ಆಗುದಿಲ್ಲ. ಯಾಕೆ ನಾವು ನೇರವಾಗಿ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಅನ್ಕೊಂಡು ಹೇಳ್ಬೋದಾ? ಅದರಲ್ಲಿ ಏನಿರುತ್ತೆ ಅಂತ ಹೇಳ್ಬೋದಾ? ಅದೇ ನಿಮಗೆ ಹೌದು, ಎಂತ ವಿಷದ ಅಂಶ? ಹೌದು, ಡಾಕ್ಟರ್ ಬಿ ಎನ್ ಸತೀಶ್ ಅವರು ಇದ್ರ ಬಗ್ಗೆ ಬಿದಿರಿನ ಮೌಲ್ಯವರ್ಧನೆ ಕುರಿತಂತೆ ಮಾತನಾಡಿ ಈ ಒಂದು ವಿಷಯವನ್ನ ಉಲ್ಲೇಖ ಮಾಡಿದ್ರು ಅಲ್ವಾ? ಹೌದು ಹೌದು, ಅದು ನೆನಪಿನಲ್ಲಿ ಎಷ್ಟೋ ಸಂಗತಿಗಳು ಉಳಿಯೋದಿಲ್ಲ, ಅದಕ್ಕೆ ಬರೆದಿಟ್ಕೊಂಡ್ರೆ ಆಗಿಂದಾಗೆ ನಾವು ಅದನ್ನ ಗಮನಿಸ್ಲಿಕ್ಕೆ ಅನುಕೂಲ ಆಗ್ತದಲ್ವಾ? ನಿಜ. ನೀವೆಲ್ಲ ಬಿದಿರಿನ ಕಳಲೆಯನ್ನ ಅಡಿಗೆಗೆ ಬಳಕೆ ಮಾಡ್ಕೊಳ್ತಿರಲ್ಲ, ಎಷ್ಟು ದಿನ ಅದನ್ನ ಕತ್ತರಿಸಿ ಆಮೇಲೆ ನೆನೆಸಿ ಆ ನೀರನ್ನ ತೆಗೆದು ಬೇಯಿಸ್ಕೊಂಡು ಬಳಕೆ ಮಾಡ್ಕೊಳ್ತೀರಿ? ನಾವು ಒಂದೇ ದಿವಸ, ಒಂದು ರಾತ್ರಿ ಮಾತ್ರ ಇಡೋದು. ಓ, ಒಂದೇ ರಾತ್ರಿ? ಓಹೋ, ಕೆಲವೊಬ್ರು ಎರಡು ದಿನ ಮೂರು ದಿನ ಇಟ್ಟು ಅದನ್ನ ನೀರು ತೆಗೆದು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಸರ್ ಸರ್, ನಾವು ಒಂದು ರಾತ್ರಿ ಮಾತ್ರ ಇಡೋದು, ಮಾನ್ ದಿವಸ. ಎರಡು ದಿನ ಮೂರು ದಿನ ಇಟ್ಟು ಆ ನೀರನ್ನ ತೆಗೆದು ಬಳಕೆ ಮಾಡಿ ನೋಡಿದಿರಾ? ಇಲ್ಲ ಸರ್, ಇಲ್ಲ ಇಲ್ಲ. ನಿಮ್ಗೆ ಒಂದಿನ ಸಾಕನಿಸಿದೆ ಅಲ್ವಾ? ತೊಂದರೆ ಬರೋದಿಲ್ಲ. ಓಹೋ, ಹಾಗೆ ಹಾಗೆ. ಒಳ್ಳೇದೆ, ಈ ಒಂದು ವಿಷದ ಅಂಶ ಗೊತ್ತಾಗ್ಲಿಲ್ಲ. ನೋಡೋಣ, ಮುಂದಿನ ಕರೆ ಯಾರು ಮಾಡ್ತಾರೆ, ಉತ್ತರ ಸಿಗುತ್ತೆ. ಆಲಿಸ್ತಾ ಇರಿ, ಸಂಪರ್ಕ ಮಾಡಿ. ನೀವು ಮಾತಾಡಿದ್ದಕ್ಕೆ ಧನ್ಯವಾದಗಳು ತಮ್ಮಯ್ಯನವರೇ. ನಮಸ್ಕಾರ. ನಮಸ್ಕಾರ. ಕೇಳಿಗರೆ, ಮಡಿಕೇರಿ ತಾಲೂಕು ಚಂಬು ಗ್ರಾಮದ ತಮ್ಮಯ್ಯನವರು ನಮ್ಮ ರೇಡಿಯೋ ಕೇಳಿಗರು. ಮತ್ತೆ ಸಣ್ಣ ಹಿಡುವಳಿದಾರರು ಕರಟಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಮೌಲ್ಯವರ್ಧನೆ ಕಲಾಕೃತಿಗಳನ್ನು ಮಾಡಿ ಅದನ್ನು ಬೇರೆಯವರಿಗೆ ವಿತರಣೆ ಮಾಡಿ ಅಲ್ಲಿನೂ ಸ್ವಲ್ಪ ಮಟ್ಟಿನ ಆದಾಯವನ್ನು ಗಳಿಕೆ ಮಾಡಿಕೊಳ್ತಿದ್ದಾರೆ. ಸಣ್ಣ ಹಿಡುವಳಿಯಲ್ಲೂ ನೆಮ್ಮದಿಯಾಗಿ ಜೀವನ ಮಾಡುವ ತಮ್ಮಯ್ಯನವರು ಮಾತಾಡಿದರು. ಈಗ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ, ಯಾರು? ಹಲೋ ಸರ್, ನಿಮ್ಮ ಹೆಸರು? ನಾನು ಮೇದರ ಚಿನ್ನಪ್ಪ ಅಂತ ಸರ್, ಸಿಂಗಪ್ಪೂರ್ ಚೆತ್ತಿಮನಿಂದ. ಚಿನ್ನಪ್ಪ ಅಂದ್ರಲ್ವಾ? ಚಿನ್ನಪ್ಪ, ಚಿನ್ನಪ್ಪ ಸರ್, ಚಿನ್ನಪ್ಪ. ಚೆಟ್ಟಿಮಣಿ. ಹೌದೌದು, ಸಿಂಗತ್ತೂರು ಬರ್ತೇನೆ, ನಮ್ಮ ಮನೆ ಚೆಟ್ಟಿಮಣಿ ಬರ್ತಾನೆ. ಸಿಂಗತ್ತೂರು. ಹೌದು ಸರ್. ಚಿನ್ನಪ್ಪನವರೇ, ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ವಿ. ಹೌದು ಸರ್. ಬಿದಿರಿನ ಕಳಲೆಯಲ್ಲಿ ಒಂದು ವಿಷದ ಅಂಶ ಇದೆ ಅಂತ ಅನ್ಕೊಂಡು ಜನ ಹೇಳ್ತಾರೆ, ನಿಮಗೂ ಗೊತ್ತಿದೆ ಅಲ್ವಾ? ಅಲ್ಲ, ಕಹಿ ಅನ್ನೋದ್ಕಿಂತ ಅದು ವಿಷನೇ. ತಮ್ಮಯ್ಯನವ್ರು ಹೇಳಿದ್ದು ಸರಿನೇ, ವಿಷನೇ ಅದು. ಅದು ಎಂತ ವಿಷ, ಅದರ ಹೆಸರನ್ನ ಹೇಳ್ಬಹುದಾ ಅಂತ ಅನ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳ್ತಾ ಇದೀವಿ. ಅವ್ರಿಗೆ ಕೇಳಿದ್ವಿ, ಹೇಳಿಕ್ ಆಗ್ಲಿಲ್ಲ, ನೀವಾದ್ರೂ ಹೇಳ್ಬೋದಾ? ಗೊತ್ತಾಗ್ತಿದಲ್ಲ ಸರ್. ನೀವು ನಿತ್ಯನೂ ಕೃಷಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಲ್ವಾ? ಹೌದು. ಏನಾದ್ರೂ ಬರೆಯೋ ಅಭ್ಯಾಸ, ಬರೆದಿಟ್ಕೊಳ್ಳೋ ಅಭ್ಯಾಸ ಇದೆಯಾ? ಮುಖ್ಯ ಅಲ್ಲ, ಬಿಟ್ಕೊಳ್ಳೋದು ಕಮ್ಮಿ ಸರ್. ಕಮ್ಮಿ ಕೆಲವೊಬ್ರಂತೂ ಬಹಳ ಚೆನ್ನಾಗಿ ಬರೆದಿಟ್ಕೊಳ್ತಾರೆ, ಏನು ಒಂದೊಂದು ಪುಸ್ತಕ ಮಾಡಿ ಇಟ್ಕೊಂಡಿದ್ದಾರೆ. ಹೌದೌದು ನೋಡಿ, ನಾವು ಎಷ್ಟೊಂದು ಬರೆದಿಟ್ಕೊಂಡಿದ್ವಿ ಆಗಿಂದಾಗ ನೋಡ್ತಾ ಇರ್ತೀವಿ ಅಂತ. ಈ ಬಿದಿರಿನ ಕಳಲೆಯಲ್ಲಿ ಹೈಡ್ರೋಜನ್ ಸಯನೈಡ್ ಅನ್ಕೊಂಡಿರುತ್ತೆ. ಸಯನೈಡ್ ಬಗ್ಗೆ ನೀವು ಕೇಳಿದಿರಿ ಅಲ್ವಾ? ಹೈಡ್ರೋಜನ್ ಸಯನೈಡ್, ಇದರ ನೀರನ್ನ ಏನಾದರೂ ಪ್ರಾಣಿಗಳಿಗೆ ಅಥವಾ ಕೋಳಿಗಳಿಗೆ ಕೊಟ್ರೆ ಸತ್ತೇ ಹೋಗ್ತವಂತೆ. ನೋಡಿ, ಮನುಷ್ಯರಿಗೂ ಅಪಾಯಕಾರಿ. ಹೌದು, ಹೈಡ್ರೋಜನ್ ಸಯನೈಡ್ ಮನಸ್ಸಲ್ಲಿ ಇರಲಿ. ಓಕೆ, ಧನ್ಯವಾದ, ನಮಸ್ಕಾರ. ಕೆಳಗರೆ, ಬಿದಿರಿನ ಕಳಲೆಯಲ್ಲಿ ಇರುವ ವಿಷದ ಪದಾರ್ಥ ಹೈಡ್ರೋಜನ್ ಸಯನೈಡ್. ಇದು ಹೋದ್ರೆ ಮಾತ್ರ ನೀವು ಸುರಕ್ಷಿತವಾಗಿ ಇರ್ತೀರಿ, ಅದರ ಪಲ್ಯ ಸಾರನ್ನು ಉಪಯೋಗಿಸ್ಕೊಳ್ತೀರಿ, ಇಲ್ಲದೆ ಹೋದರೆ ಅದರ ಜೊತೆಗೆ ನಾವು ಹೋಗ್ಬಿಡ್ತೀವಿ. ಎಚ್ಚರಿಕೆ ಬೇಕು. ನೋಡಿ, ಜನಗಳಿಗೆ ಗೊತ್ತಿರಲಿಲ್ಲ ಏನು ಇದರ ವಿಷ ಏನು ಅಂತ. ಈಗ ಅದರ ಬಗ್ಗೆ ಅಧ್ಯಯನ ಮಾಡಿ ಇದೇ ಇದರಲ್ಲಿರುವ ವಿಷ ಅಂತ ಅಂದ್ಕೊಂಡು ತಜ್ಞರು ಬಹಿರಂಗಪಡಿಸಿದ್ದಾರೆ, ಪ್ರಕಟಿಸಿದ್ದಾರೆ. ಮುಂದಿನ ಕರೆ, ನಮಸ್ಕಾರ, ಯಾರು ತಾವು? ಭಾವನಾ ಅಂತ ಹೇಳಿಬಿಟ್ಟು ಸರ್ ನಂಗರು. ಭಾವನ ಅವರು ಎಲ್ಲಿಂದ? ಕುಶಾಲನಗರ. ಕುಶಾಲನಗರ, ಕುಶಾಲನಗರ ಹತ್ತಿರ ಊರ ಅಥವಾ ಬರೀ ಕುಶಾಲನಗರನ? ಇಲ್ಲ ಸರ್, ಮರೂರು. ಮರೂರು, ಕುಶಾಲನಗರದಿಂದ ಮರೂರು ಎಷ್ಟು ದೂರ ಆಗುತ್ತೆ? 10 ಕಿಲೋಮೀಟರ್. ಏನ್ ಮಾಡ್ತಾ ಇದ್ರಿ ಭಾವನ ಅವರೇ ನೀವು? ಸರ್, ನಾನು ಮೆಡಿಕಲ್ ಮಾಡ್ತಾ ಇದ್ದೀನಿ. ಪ್ಯಾರಾಮೆಡಿಕಲ್. ಪ್ಯಾರಾಮೆಡಿಕಲ್ ಕೋರ್ಸ್. ಪ್ಯಾರಾಮೆಡಿಕಲ್ ಅಂತಂದ್ರೆ ಆಪರೇಷನ್ ಥಿಯೇಟರ್ ಸರ್ ಕೋರ್ಸ್. ಯಾವುದು? ಆಪರೇಷನ್ ಥಿಯೇಟರ್. ಹಾ ಹಾ ಹಾ, ಆಪರೇಷನ್ ಥಿಯೇಟರ್. ಅದೇ ಅದೇ ಅದೇ, ಈ ಹಿಂದೆ ಸಂಪರ್ಕ ಮಾಡಿದ್ರಿ, ಆದರೂ ಆಸಕ್ತಿಯಿಂದ ಮತ್ತೊಮ್ಮೆ ಸಂಪರ್ಕ ಮಾಡಿದ್ರಿ ಅಲ್ವಾ? ಹೌದು ಸರ್, ಮಾಡ್ತಾ ಇರ್ತೇನೆ. ಹೌದು ಹೌದು, ರೇಡಿಯೋ ಕೇಳುವ ಹವ್ಯಾಸ ಆಸಕ್ತಿ ಒಳ್ಳೇದೇ ಅಲ್ವಾ? ಹೌದು ಸರ್, ಹೌದು. ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ? ಅಪ್ಪ ಅಮ್ಮ ಇದಾರೆ ಸರ್, ಇವತ್ತು ಹೊನ್ನಮ್ಮನ ಕೆರೆಯಲ್ಲಿ ಒಂದು ವಿಶೇಷವಾದ ಭಾಗನ ಅರ್ಪಿಸ್ತಾರಲ್ಲ ಸರ್, ಅದನ್ನ ನೋಡಿ ಬೆಟ್ಟ ಎಲ್ಲ ಹತ್ತಿ ಬಂದು ಕೂತಿದೆ ಸರ್. ಆಗ ರೇಡಿಯೋ ಕೇಳ್ತಾ ಇದ್ದೆ. ಅಲ್ಲಿಗೆ ಹತ್ತಿರ ಆಗತ್ತೆ ನಿಮ್ಮೂರು? ಇಲ್ಲ ಸರ್, 30 ಕಿಲೋಮೀಟರ್ ಇದೆ ಸರ್. ಆದರೂ ಆಸಕ್ತಿಯಿಂದ ಹೋಗ್ ಬಂದ್ರ? ಹಾ ಸರ್, ಹೌದು. ಅಲ್ಲೇ ಪಕ್ಕದಲ್ಲೇ ಒಬ್ರು ಸೇಬು ಬೆಳೆದಿದ್ರ ಅಂತ ಅನ್ಕೊಂಡು ಕೇಳಲ್ಪಟ್ಟಿದೀರ ಸರ್? ಅಲ್ಲೇ ಹೊನ್ನಮ್ಮನ ಕೆರೆಯ ಹತ್ತಿರದಲ್ಲೇ ಸೇಬು ಬೆಳೆದಿದ್ದಾರೆ ಅಂತ ಅನ್ಕೊಂಡು ನಿಮ್ಮ ಕಿವಿಗೆ ಏನಾದರೂ ವಿಚಾರ ಬೀಳಿಲ್ವಾ? ಇಲ್ಲ ಸರ್, ಇದೇ ಫಸ್ಟ್ ನೀವು ಹೇಳುವಾಗಲೇ ಗೊತ್ತಾಗ್ತಿರೋದು. ಅಲ್ಲಿ ಹತ್ತಿರದಲ್ಲೇ ಕೃಷ್ಣೇಗೌಡರ ಮಗ ರಾಶಿತ್ ಅನ್ಕೊಂಡು ಸೇಬು ಗಿಡಗಳನ್ನು ಕೊಡ್ತಾರೆ, ಸೇಬು ಗಿಡಗಳನ್ನ ಬೆಳೆಸಿ ಹಣ್ಣನ್ನು ತಿಂದಿದ್ದಾರೆ, ಬೇರೆಯವರಿಗೂ ತಿನ್ನಿಸಿದ್ದಾರೆ ಅಲ್ಲೇ ಹತ್ತಿರದಲ್ಲೇ. ಗೊತ್ತಿಲ್ಲ ಸರ್, ಇನ್ನೊಂದ್ಸತಿ ಹೋದಾಗ ಪಕ್ಕ ಹೋಗಿ ಬರ್ತೇವೆ ಅಲ್ವಾ? ಹೌದು. ಪ್ರಶ್ನೆ ಭಾವನ ಅವರೇ ನಿಮಗೆ. ಹಾ ಸರ್, ಹೇಳಿ. ಯಾವ ಹಣ್ಣನ್ನ ಸಿಪ್ಪೆ ತೆಗೆದೇ ಜನ ತಿಂತಾರೆ? ಅಲ್ಲ ತಡ್ರಿ, ಇನ್ನೊಂದ್ ಸ್ವಲ್ಪ. ಸಿಪ್ಪೆಯೊಂದಿಗೆ ತಿನ್ನೋದು ಕಷ್ಟ, ಹಾಗೆ ಅಪರೂಪ. ಒಂದು ಬಾಳೆಹಣ್ಣು ಅಂತ ಹೇಳಿದ್ರೆ, ಇಲ್ಲ ಬಾಳೆಹಣ್ಣನ್ನ ಸಿಪ್ಪೆ ಸಮೇತ ತಿನ್ಬಹುದು, ಎಷ್ಟೋ ಜನ ತಿಂತಾರೆ. ಅದು ನಾವು ಅನ್ಕೊಂಡ್ಬಿಡ್ತೀವಿ ಸಿಪ್ಪೆ ತೆಗೆದೇ ತಿನ್ಬೇಕಂತ. ಕಿತ್ತಲೆ ಹಣ್ಣು. ಹಾ, ಕಿತ್ತಲೆ ಹಣ್ಣು. ಹೌದು, ಸಿಪ್ಪೆ ತೆಗೆದೇ ತಿಂತಾರೆ. ಬಾಳೆಹಣ್ಣನ್ನು ಸರಿನೇ, ಆದ್ರೆ ಪಚ್ಚಬಾಳೆನ ಎಷ್ಟೋ ಜನ ತೆಗಿತಾರೆ. ಪುಟ್ಟ ಬಾಳೆ ಸಿಪ್ಪೆ ಸಮೇತ ತಿನ್ನೋದಿದೆ. ಸ್ವಲ್ಪ ದಪ್ಪ ಇದ್ರೆ ಅದನ್ನ ಕಟ್ಕೊಂಡು ತಿನ್ನಕ್ ಕಷ್ಟ ಆಗುತ್ತೆ, ಮತ್ತೆ ಅದೇನಪ್ಪ ಒಗರು ಒಗರು ಇರುತ್ತೆ, ಏನ್ ತೊಂದರೆ ಆಗುತ್ತೆ ಅನ್ಕೊಂಡು ಯೋಚನೆ ಮಾಡೋದಿದೆ. ಆದ್ರೆ ಸ್ವಲ್ಪ ಮಟ್ಟಿಗಾದ್ರೂ ನಾರಿನ ಅಂಶ ಒಳಗಡೆ ಹೋದ್ರೆ ಒಳ್ಳೇದಂತ ಅನ್ಕೊಂಡು ಎಷ್ಟೋ ಜನ ತಿಂತಾರೆ, ಸಿಪ್ಪೆ ಸಮೇತ ತಿಂತಾರೆ. ಅದರಲ್ಲೂ ಹೂ ಬಾಳೆ ಇದೆಯಲ್ಲ, ಆರಾಮ ತಿನ್ಬಹುದು. ಹೂ ಬಾಳೆ, ಏಲಕ್ಕಿ ಬಾಳೆ, ರಸಬಾಳೆ, ಆರಾಮಾಗಿ ತಿನ್ಬಹುದು. ಕಿತ್ತಳೆಯನ್ನ ಸಿಪ್ಪೆ ಸಮೇತ ತಿನ್ಲಿಕ್ಕೆ ಆಗಲ್ಲ, ಅದ್ರ ಸಿಪ್ಪೆಯನ್ನ ಅಡಿಗೆಗೆ ಉಪಯೋಗಿಸ್ಕೊಳ್ಬಹುದು, ಚಟ್ನಿ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ ಅಲ್ವಾ? ಹೌದು. ಹಾ, ಇನ್ನು ನಾಲ್ಕಾರು ಹಣ್ಣುಗಳಿದಾವೆ, ನೀವು ಗಮನಿಸಿದ್ರಿ, ಯಾವ್ಯಾವ ಇರಬಹುದು ಅಂತ ಅನ್ಕೊಂಡು ಹೇಳ್ಬೋದ? ಸಿಪ್ಪೆ ತೆಗೆದೇ ತಿಂತಾರೆ, ಆದ್ರೆ ಸಿಪ್ಪೆ ಜೊತೆ ಬಟರ್ ಫ್ರೂಟ್. ಬಟರ್ ಫ್ರೂಟ್ ಅಲ್ವಾ, ಸಿಪ್ಪೆ ಸಮೇತ ತಿನ್ನೋರು ಬಹಳ ಕಡಿಮೆ ಅಲ್ವಾ? ಹೌದು. ಅದು ಸರಿ. ತೆಂಗಿನಕಾಯಿ. ಅದು ಹಣ್ಣು ಅಂತೇನು ಅನ್ನಲ್ಲ, ತೆಂಗಿನ ಹಣ್ಣು ಅಂತ ಅನ್ಕೊಳ್ಳಲ್ಲ, ತೆಂಗಿನಕಾಯಿ ಅನ್ಕೊಂಡು ಹೇಳೋದಿದೆ ಅಲ್ವಾ. ಕೆಲವೊಂದು ಕಡೆಗೆ ತೆಂಗಿನ ಹಣ್ಣು ಅಂತ ಮಾತಾಡೋದಿದೆ, ಆದರೆ ಬಹಳಷ್ಟು ಜನ ತೆಂಗಿನಕಾಯಿ ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ. ಹೌದು, ನೀವು ಯೋಚನೆ ಮಾಡ್ತಾ ಇದ್ರಿ ಸರಿಯಾಗಿ, ಏನೇನೋ ಹೊಳಿತಾ ಇದೆ ನಿಮಗೆ ಅಲ್ವಾ. ಆಮೇಲೆ ಆಮೇಲೆ ಇನ್ನೂ ಇದಾವೆ, ತಕ್ಷಣ ನೆನಪಿಗೆ ಬರ್ತಾ ಇಲ್ಲ ಅಲ್ವಾ. ಮೂಸಂಬಿ, ಹೌದು ಮೂಸಂಬಿನೂ ಅಷ್ಟೇ. ಹೌದು ನೋಡಣ ಇನ್ನೊಬ್ರಿಗೆ. ಡ್ರ್ಯಾಗನ್ ಫ್ರೂಟ್. ಹೌದು ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ, ನಿಜ. ಮೂಸಂಬಿನೂ ಸರಿಯಾದ ಉತ್ತರ, ಡ್ರ್ಯಾಗನ್ ಫ್ರೂಟ್. ಚೆಕ್ಕೋತ, ಹೌದು ನಿಜ. ಆಮೇಲೆ ಅಲ್ಲಿ ಯಾರು ನಿಮಗೆ ಸಹಾಯ ಮಾಡ್ತಿದಾರ ಅಮ್ಮನ ಯಾರು? ಅಮ್ಮ ಚಕೋತ ಅಂತ ಹೇಳಿದ್ರು, ಅದನ್ನ ಸಿಕ್ತೆ ತಿನ್ನಲ್ಲ ಅಂತ. ಹೌದು ಹೌದು. ಅನಾನಸ್, ಹಲಸು, ಹಲಸು ಸಿಪ್ಪೆ ತಿನ್ನೋರು ಇದಾರಾ, ಯಾರಾದ್ರೂ ನೋಡಿದಿರಾ? ನೋಡಿ, ನೀವು ನೋಡಿದಿರಿ ಅನುಭವಿಸಿದಿರಿ, ಆದ್ರೆ ತಕ್ಷಣ ನೆನಪಿ ಬರಲ್ಲ. ಬರ್ಲಿಲ್ಲ. ಪಪ್ಪಾಯ, ಪಪ್ಪಾಯ ಸಿಪ್ಪೆ ಸಮೇತ ತಿನ್ನೋರು ತುಂಬಾ ತುಂಬಾ ವಿರಳ, ತಿನ್ಬಹುದು, ಏನು ಸಮಸ್ಯೆ ಆಗಲ್ಲ, ಆದ್ರೆ ಸಿಪ್ಪೆ ತೆಗೆದೇ ಜನ ತಿನ್ನೋದಿದೆ. ದಾಳಿಂಬೆ, ದಾಳಿಂಬೆ ನೋಡಿ, ಅದೇ ಅದೇ ಅದೇ. ಹೌದು. ಆಮೇಲೆ ಸೀತಾಫಲ, ಸೀತಾಫಲ, ರಾಮಫಲ, ಲಿಚ್ಚಿ ಹಣ್ಣು. ಹಾ ಲಿಚ್ಚಿ ಹಣ್ಣು ನೋಡಿ ಹೆಂಗೆಂಗ್ ಬರ್ತಾ ಅಲ್ವಾ. ರಾಂಪುಟ್, ರಾಂಬುಟ ಹಣ್ಣು. ಹೌದು ನೋಡಿ, ಎಷ್ಟೊಂದು ಉತ್ತರಗಳು ಬಂದ್ವಲ್ವಾ. ಹೌದು, ನಿಮಗೆ ಕುತೂಹಲ ಚೆನ್ನಾಗಿದೆ, ಉತ್ತರಗಳು ಚೆನ್ನಾಗಿ ಸಿಕ್ಕು, ಧನ್ಯವಾದಗಳು ಅಮ್ಮ. ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿ, ಸಮಾಜಕ್ಕೂ ಮತ್ತು ನಿಮಗೂ ಬಹಳ ಸಂತೃಪ್ತಿಯಾಗಿ ಕೆಲಸ ಮಾಡ್ಲಿಕ್ಕೆ ಈಗಲಿಂದ ಸಿದ್ಧತೆ ಮಾಡ್ಕೊಳ್ಳಿ. ಹೌದು, ಖುಷಿ ಆಯ್ತು. ಅಪ್ಪ ಅಮ್ಮನ ಹೆಸರನ್ನ ಹೇಳ್ಬಿಡಿ, ನಮಗೂ ಖುಷಿ ಆಗ್ತದೆ. ಸೋಮಣ್ಣ, ನಂಗಾರು ಗೀತಾ ಸರ್. ಹಾ ಸೋಮಣ್ಣ ಮತ್ತು ಗೀತಾ ಅವರಿಗೆ ನಮ್ಮ ದೊಡ್ಡ ನಮಸ್ಕಾರಗಳು. ನಿಮ್ಮಂತ ಮಗಳನ್ನ ಹೆತ್ತು ಬೆಳೆಸ್ತದರಲ್ಲ. ಧನ್ಯವಾದಗಳಮ್ಮ. ಕೇಳಿಗರೆ, ಕಾರ್ಯಕ್ರಮ ನಾವು ಮುಗಿಸೋ ಸಂದರ್ಭ ಬಂದಿದೆ, ಕರೆಗಳನ್ನು ಸ್ವೀಕರಿಸೋದು ಕಷ್ಟವಾಗ್ತದೆ, ಮಧ್ಯದಲ್ಲಿ ತುಸು ಅಡಚಣೆ ಆಯಿತು, ಅದಕ್ಕಾಗಿ ವಿಷಾದಿಸುತ್ತೇವೆ. ಮುಂದಿನ ಕಾರ್ಯಕ್ರಮ ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕಾರಗಳು, ಶತ್ರುಗಳೇ ಧನ್ಯವಾದಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಿ ವಿಜಯ್ ಅಂಗಡಿ. ನಾಳಿನ ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪದ ಕಿತ್ತಳೆ ಬೆಳೆಗಾರ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಅಧ್ಯಕ್ಷರಾದ ಚೆಪ್ಪುಡಿರ ಅರುಣ್ ಮಾಚಯ್ಯ ಅವರೊಡನೆ ಸಂವಾದ ಪ್ರಸಾರವಾಗಲಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ಆಗಸ್ಟ್ 29ರಂದು ಮಂಗಳವಾರ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ಸುನಿತಾ ದೇವಯ್ಯ ಅವರಿಗೆ ಸೇರಿದ 1 ಪೌನ್ನ ಬ್ರೋಚ್ ಕಳೆದು ಹೋಗಿದ್ದು ಸಿಕ್ಕಿದಲ್ಲಿ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ತಿಳಿಸಿದವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಮೊಬೈಲ್ 7575993168. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ನಿಂಗ ಪುದಿಯ ಮನೆ ಕಟ್ಟುವ ಇಲ್ಲೆಂಗಿ ಉಳ್ಳ ಮನೆನ ಚಾಯ್ ಕುಟ್ಟುವ ಇರಾದಲ್ಲಿ ಉಳ್ಳಿರ ಅಂದಕ ಗೋಣಿಕೊಪ್ಪತ್ಲುಳ್ಳ ಆರ್ಚಸ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಡಿಸೈನ್ ಕಬಾರಿ. ಫ್ಲೋರ್ ಪ್ಲಾನ್, ಎಲೆವೇಷನ್ ಅಂಡ್ 3D ವಿಜುವಲೈಸೇಷನ್, ಇಂಟೀರಿಯರ್ ಡಿಸೈನ್, ಮಾಡ್ಯುಲರ್ ಕಿಚನ್, ರಿಮಾಡೆಲಿಂಗ್ ರೆಸಿಡೆನ್ಸ್ ಎಲ್ಲಂಗು ಒರೇ ಆಯ್ಕೆ. ಆರ್ಚಸ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಡಿಸೈನ್, ಗ್ರೀನ್ ಆರ್ಕೆಟ್, ಮೇನ್ ರೋಡ್, ಗೋಣಿಕೊಪ್ಪಲ್. ಮೊಬೈಲ್ 9538361027. ಗಣಪತಿ ಸೇವಾ ಸಮಿತಿ ಕಕ್ಕುಂದ ಕಾಡು ನಾಪೋಕ್ಲು ಇವರ ವತಿಯಿಂದ 17ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಕೊಡಗಿನ ಎಲ್ಲಾ ಗಣಪತಿ ಸೇವಾ ಸಮಿತಿಯವರಿಗೆ ಸೆಪ್ಟೆಂಬರ್ 2ರಂದು ಮಧ್ಯಾಹ್ನ 2 ಗಂಟೆಗೆ ಕೆಸರುಗದ್ದೆ ಕಬಡ್ಡಿ ಹಾಗೂ ಹಗ್ಗ ಜಗ್ಗಾಟ ಪಂದ್ಯ ನಡೆಯಲಿದೆ. ಪ್ರವೇಶ ಶುಲ್ಕ 500, ಗೆದ್ದ ತಂಡಕ್ಕೆ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9448647252 9901627663. ಪೀಶಟಿಗಿರಿಕರಳನ ಕಾಳೆಂಗರ ಕೌಶಿಕಾರ್ಯ ಪೋಪಿಜ್ಞ ಚೈತ್ರ ದಂಪತಿರ ಮೋವ ವಧನ್ ಉತ್ತಪ್ಪಂಡ ಆದ್ಯ ಪುಟ್ರ ನಮ್ಮ ಇಂದು ಕುಂಜಿ ವಧನ್ ಉತ್ತಪ್ಪಂಗ್ ನಲ್ಲರ್ಮೆ ಬೈದಿದ್ದು ಪಪ್ಪ ಅಮ್ಮ ತಾತಂಗಳನ ಚಿಮ್ಮ ಅಯ್ಯಪ್ಪ ಮೇದಪ್ಪ ಅವಯ್ಯಂಗ ಪಾರ್ವತಿ ದಮಯಂತಿ ನೀಲಕ್ಕಿ ಆಂಟಿ ಜಶ್ಮಿ ಬಲ್ಲೆಪಂಗಳಾನ ಬೋಪಣ್ಣ ಮಂದಣ್ಣ ಬಲ್ಯಮ್ಮಯ್ಯ ಭವ್ಯ ಅರ್ಚನ ಅಣ್ಣಂಗ ಬಿದ್ದಪ್ಪ ಅಪ್ಪಣ್ಣ ಅಕ್ಕ ಚನ್ಸಿದೇಚಮ್ಮ ಪುಟ್ಟನ ದಿನದ ನಲ್ಲರ್ಮೆ ಕಾಳೆಂಗರ ವಧನ್ ಉತ್ತಪ್ಪ. ಆಗಸ್ಟ್ 29ರಂದು ಮಂಗಳವಾರ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ಸುನಿತಾ ದೇವಯ್ಯ ಅವರಿಗೆ ಸೇರಿದ 1 ಪೌನ್ನ ಬ್ರೋಚ್ ಕಳೆದು ಹೋಗಿದ್ದು ಸಿಕ್ಕಿದಲ್ಲಿ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ತಿಳಿಸಿದವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಮೊಬೈಲ್ 7575993168. ನಿಧನ ಸುದ್ದಿ. ಮೂಲತಃ ಮುಕ್ಕೋಡ್ಲು ಗ್ರಾಮದ ಗುಡ್ಡೆ ಹೊಸೂರಿನಲ್ಲಿ ವಾಸವಿದ್ದ ಐಮೂಡಿಯಂಡ ತಿಮ್ಮಯ್ಯ ಅವರು ಇಂದು ನಿಧನರಾದರು. 80 ವರ್ಷ ಪ್ರಾಯದ ಐಮೂಡಿಯಂಡ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಗುಡ್ಡೆ ಹೊಸೂರಿನಲ್ಲಿ ನಡೆಯಲಿದೆ. ಕಂಡಂಗಾಲ ಗ್ರಾಮ ಮೇಚಿಯಂಡ ಕಂಟಿ ಕಾವೇರಪ್ಪ ಐಂಡ ಮೋಮ ಕರಣ್ ಗಣಪತಿ ಅಯ್ಯಂಗ 38ನೇ ಬಯತಲು ಇಂದು ಮರಣಪಟ್ಟದು. ಮೇಚಿಯಂಡ ಕರಣ್ ಗಣಪತಿ ಅಯ್ಯಂಡ ಆಖಿರಿ ಕಾರ್ಯ ಸೆಪ್ಟೆಂಬರ್ 1ರಂದು ಬೇಳಾಚ ಸ್ವಗ್ರಾಮದ ನಡಪಾಂದು ಒಕ್ಕಕಾರ ಆರಿಸಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಗ್ರಾಮೀಣ ಮಕ್ಕಳ ಪ್ರತಿಭೆನ ಪೊರಬೂಕುವಕ್ಕೆ ಗ್ರಾಮ ಚದುರಂಗ ಆಟ ಆಡೋಣ ಅಭಿಯಾನ ಪೆರ್ತು ಸಹಕಾರಿಯಾಯಿತು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಭಿಪ್ರಾಯ ಪರಂದತ್ತು. ರಾಷ್ಟೀಯ ಕ್ರೀಡಾ ನಾಳರ ಮಾರಿಪತ್ತು ಓದುವ ಬೆಳಕು ಅಭಿಯಾನತ್ರ ಗ್ರಾಮ ಚದುರಂಗ ಆಟ ಆಡೋಣ ಕಾರ್ಯಕ್ರಮತ್ರ ಅಡಿಲು ಮಡಿಕೇರಿಲು ಉಳ್ಳ ಜಿಲ್ಲಾ ಪಂಚಾಯತ್ ಸಭಾಬಾಡಿಲು ಇಂದು ನಡೆದ ಜಿಲ್ಲಾ ಮಟ್ಟತ್ರ ಚೆಸ್ ಕಳಿಕೂಟಕ್ಕೆ ಮೊಳಿಯಿಟ್ಟಿತು ತಕ್ಕ ಪರಂದ ಅವು ಕಳಿಲು ಕೂಡಿಯಾಡನಕ್ಕ ಓದಲು ಆಸಕ್ತಿ ಕಮ್ಮಿಯಾಪ ಅನ್ನುವ ಅಭಿಪ್ರಾಯ ಮಿಂಜ ಇಂಜತ್ತು. ಆಚಿಂಗಿ ಇಕ್ಕ ಕಳಿಯು ಓರ್ ಅಧ್ಯಯನತ್ರ ವಿಷಯ ಆಯ್ತುಂಡು ಎಂದು ಅರಿಚಿಟ್ಟಿತ್ತು. ಮಕ್ಕಳ ಅಭಿವೃದ್ಧಿಗೆ ಕಳಿಯು ಅವಶ್ಯ ಅಂದು ಅಣಚಿ ಮಿನ್ಯಕ ತಕ್ಕ ಪರಂದಿತ್ತು. ಗ್ರಾಮೀಣ ಭಾಗತ್ರ ಓರೋರ ಮಕ್ಕಕ್ಕೆ ಅಧ್ಯಯನ ಮಾಡುವಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ತಾನ ಅರಿಂಜ ಸರ್ಕಾರ ಗ್ರಾಮ ಪಂಚಾಯಿತಿ ಕಡಗನ ಎಲ್ಲಾ ಗ್ರಂಥಾಲಯತನ ಡಿಜಿಟಲೀಕರಣ ಮಾಡಿತ್ತು. ಇದನ್ನ ಪ್ರಯೋಜನತ್ನ ಗ್ರಾಮೀಣ ಭಾಗತ್ರ ಮಕ್ಕ ಪಡೆದವನಕ್ಕೆ ಅಣ್ಣಿತ್ತು. ಕೊಡಗು ಬರೀ ಹಾಕಿ ಕಳಿಲು ಮಾತ್ರ ಅಲ್ಲತೆ ಚೆಸ್ ಕಳಿಲು ಲೋಗಮಟ್ಟದ ಪೆದ ಮಾಡುವನಕ್ಕೆ ಆಂಡು ಎಂದು ಮಕ್ಕಕ್ಕೆ ಪುರುಡು ಕೊಡ್ತದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೇದಮೂರ್ತಿ ಕುಂಡನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮಕ್ಕೆ ಹಾಜರಿಂಜತ್ತು. ಕೊಡಗರ ಗೌರಮ್ಮ ಕನ್ನಡತ್ರ ಆದ್ಯ ಕತೆ ಕಾತಿ ಚಿರೆ ಚಿರೆಯ ಕತೆ ನಳದುವಾಣ ಮೂಲಕ ಕೇಳಿಕೊಂಡವು ಎಂದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಅಣ್ಣಚಿ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಆದನೆಲ್ ಜಿಲ್ಲರ ಹೈಸ್ಕೂಲ್ ಮಕ್ಕಕ್ಕೆ ಮಡಿಕೇರಿ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ಇಂದು ನಡೆದ ಗೌರಮ್ಮ ದತ್ತಿನಿಧಿ ಚಿರಕತೆ ಪೈಪೋಟಿ ಕಾರ್ಯಕ್ರಮದ ಕೂಡಿಯಾಡಿತ ತಕ್ಕ ಬಂದ ಅವು. ಕೊಡಗರ ಗೌರಮ್ಮ ಕತೆಗಾತಿ ಮಾತ್ರ ಅಲ್ಲತೆ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಪಣ ಸಂಗ್ರಹ ಮಾಡುವ ಏತು ಕೊಡಗಕ್ಕೆ ಬಂದಿತಿಂಜ ಗಾಂಧೀಜಿಕ್ ತಂಗಡ ಮೇಲಿಂಜ ಪೊನ್ನರ ಮಾಲನ ಕೊಡ್ಪಾಂಡ ಮೂಲಕ ಸ್ವಾತಂತ್ರ್ಯ ಪಡೆಯಾಳಿಯಾಯಿತು ಕೇಳಿ ಅಡ್ತಿತ್ತು ಎಂದು ಅಣ್ಣಿತ್. ಮಕ್ಕಳಲ್ಲಿ ಕತೆ ಅಳದುವ ಹವ್ಯಾಸತನ್ನ ಬೊಳ್ತುವ ನಿಟ್ಟಲು ಗೌರಮ್ಮ ಅಂಡ ಪೆದತ್ ಬಿಜೆ ವಸಂತ ಅಯ್ಯಂಗ ದತ್ತಿನಿಧಿನ ಸ್ಥಾಪನೆ ಮಾಡಿತು ಎಂದು ಮಾಹಿತಿ ಮಾಡಿಕೊಡ್ತದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೇದಮೂರ್ತಿ ಉದ್ಘಾಟನೆ ಮಾಡಿದ ಕಾರ್ಯಕ್ರಮದ ತಕ್ಕ ಬರಂದ ಕಥೆಗಾರ ರಂಜಿತ್ ಕವಲಪ್ಪಾರ ಚೆರುಕತೆ ರಚನೆ ಮಾಡುವ ಕಲೆನ ಮಕ್ಕಕ್ಕೆ ಅರಿಚಿಟ್ಟು ಕೊಡ್ತದೆ. ಗೌರಿ ಗಣೇಶ ನಮ್ಮೆರ ಮಾರಿಪತ್ ಇತಿಹಾಸ ಕೇಳಿಪೋನ ದೊಡ್ಡಮಳತೆ ಹೊನ್ನಮ್ಮ ಕೆರೆಕ್ ಶಾಸಕ ಮಂಡೆ ಪಂಡಪ್ಪ ಚುರಂಜನ್ ಇಂದು